ಈ ಹೂರಣದ ಜೊತೆಗಾಯ್ತು, ಇಲ್ಲ ಅಂತಂದ್ರೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿದಾಗೆ ಮುದ್ದೆ ಮಾಡಿ ತಿನ್ನಿಸಿದ್ರು ಕೂಡ ಅದು 8 ತಾಸಿನೊಳಗಡೆ ಮಾಸ ಬಳದಕ್ಕೂ ಸಹಕಾರಿಯಾಗುತ್ತದೆ. ಇದು ಒಂದೇದು. ಎರಡನೇದೇನಪ್ಪ ಅಂತಂದ್ರೆ ಹುಟ್ಟಿದ 1/2 ಗಂಟೆ ಒಳಗಡೆ ಗಿಣ್ಣದಾಳ ಕರು ಕುಡಿಸ್ಬೇಕು ಅಂತ ಹೇಳ್ತಾರೆ. ವೈಜ್ಞಾನಿಕ ಒಂದು ಪ್ರಕ್ರಿಯೆ ಅದು. ಅದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕರು ಎಷ್ಟು ಆ ಮಲೆನ ಚೀಪ್ತದ ಅಷ್ಟು ಜಲ್ದಿನೂ ಆ ಮಾಸ ಬಳದಕ್ಕೂ ಸಹಕಾರಿಯಾಗಿರ್ತದೆ. ಒಂದು ಕಡೆಯಲ್ಲಿ ಆ ಗಿಣ್ಣದಾಳ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತದೆ, ಜೊತೆಗೆ ಈ ಮಾಸ ಬೀಳೋದಕ್ಕೂ ಅನುಕೂಲ ಆಗ್ತದೆ. ಹೌದು, ಅನುಕೂಲ ಆಗುತ್ತೆ. ಈಗ ಇನ್ನೊಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಇರ್ತದೆ, ರಾಸುಗಳಲ್ಲಿ ಮೈ ಹಾಯುವುದು. ಈ ಬಗ್ಗೆ ಕೂಡ ಕೆಲವೊಮ್ಮೆ ರೈತರು ಬಹಳಷ್ಟು ತಪ್ಪು ಹೆಜ್ಜೆಗಳನ್ನು ಹೇಳ್ತಾರಲ್ಲ. ಈ ನಾನು ಹೇಳಿದೆ, ಇದು ಸಮಸ್ಯೆ ಜಾಸ್ತಿ ಅಂತಂದ್ರೆ ಎಮ್ಮೆಗಳಲ್ಲಿನೇ ಜಾಸ್ತಿ ಕಾಣುತ್ತೆ. ಯಾಕಂದ್ರೆ ಎಮ್ಮೆ ಒಂದು 600-800 ಕೆಜಿ ಆಕಳಗಿಂತನೂ ಜಾಸ್ತಿ ತೂಕ ಇರ್ತದೆ. ಈ 10 ತಿಂಗಳ 10 ದಿವಸ ಗರ್ಭಾವಸ್ಥೆ ಅವಧಿದ್ದಾಗ ಲಾಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ ಅಂತೀವಿ, ಅಂದ್ರೆ ಲಾಸ್ಟ್ಗಿನ 3 ತಿಂಗಳ 6 ತಿಂಗಳ ಆದಮೇಲೆ 8 ತಿಂಗಳ 9 ತಿಂಗಳ ಏನು ಪ್ರೆಗ್ನೆನ್ಸಿ ಪೀರಿಯಡ್ ಇರ್ತದ, ಗರ್ಭಾವಸ್ಥೆ ಇರ್ತದ, ಅಂತ ಮೇಲೆ ಮೈ ಹೊರಗಡೆ ಬಿದ್ದು ಬಿಡ್ತದ. ಅದಕ್ಕೆ ಆ ಪಶುಗಳಲ್ಲಿ ಮೈ ಹಾಯುವುದು ಅಂತ ಕರಿತೀವಿ ನಾವು. ಅದು ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ, ಈಗ ಲಾಸ್ಟ್ 8-9 ತಿಂಗಳ ಪ್ರೆಗ್ನೆಂಟ್ ಇದ್ದಾಗ ಒಂದು ಆಕಳ ಎತ್ತು ಎಮ್ಮೆ ಒಂದು 30 ಕೆಜಿ ಮೇವು ತಿಂತದ. ಒಮ್ಮಿಂದೊಮ್ಮೆಲೆ ಒಂದು ಸೂಡು ಆ ಹೊರೆಯನ್ನ ಆ ಮೇವು ತಂದು ಅದ್ರ ಮುಂದೆ ಹಾಕಿಬಿಡೋದು. ಜಾಸ್ತಿ ಮೇವು ತಿನ್ನ ತಕ್ಷಣ ಒಂದೊಂದು ಬಕೆಟ್ ನೀರು ಕುಡಿದ ತಕ್ಷಣನೇ ಅದು ಹೊಟ್ಟೆ ಒಬ್ಬ ತಕ್ಷಣ ಏನ್ ಮಾಡ್ತಾ, ಹೊಟ್ಟೆ ಒಬ್ಬಿದ್ದನ್ನ ಅದು ಪ್ರೆಸರ್ ಈ ಗರ್ಭಕೋಶದ ಮೇಲೆ ಬೀಳ್ತದೆ. ಆ ಗರ್ಭಕೋಶದ ಮೇಲೆ ಬೀಳೋ ತಕ್ಷಣ ಪೂರ್ತಿ ಆ ಮೈ ಹೊರಗಡೆ ಬಿದ್ದು ಬಿಡ್ತದೆ. ಇದು ಒಂದೇ ತಪ್ಪು ಮಾಡೋದು. ಬಿಟ್ಟು ಬಿಟ್ಟು ನೀರು ಕುಡಿಸ್ಬೇಕು, ಬಿಟ್ಟು ಬಿಟ್ಟು ಮೇವು ಹಾಕಬೇಕು. ರೈತರು ಒಮ್ಮೆಲೆ ಹಾಕಬಾರ್ದು, ಹಾಕಬಾರ್ದು, ಈ ತಪ್ಪು ಮಾಡಕೋಬಾರ್ದು. ಎರಡನೇದೇನಪ್ಪ ಅಂತಂದ್ರೆ, ಇಳಿಜಾಪ್ ಇರುವಂತಹ ಪ್ರದೇಶದಲ್ಲಿ ಅಂದ್ರೆ ಮುಂದಿನ ಕಾಲ ಎತ್ತಿರ್ತದ, ಹಿಂದಿನ ಕಾಲ ಕೆಳಗಡೆ ಇರ್ತದೆ. ಅವಾಗ ಏನಾಗುತ್ತಂದ್ರೆ ಗರ್ಭಕೋಶದ ಭಾಗೆಲ್ಲ ಹಿಂದಿನ ಮೇಲೆ ಬಿದ್ದು ಬಿಡ್ತದೆ. ಹೌದು, ಅವಾಗ ಮತ್ತೆ ಮೈ ಹೊರಗೆ ಬಿದ್ದು ಬಿಡ್ತದೆ. ಈ ತಪ್ಪು ಕೂಡ ಮಾಡಬಾರ್ದು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಮುಂದಿನ ಕಾಲವು ತೆಗಿನಾಗಿರ್ಬೇಕು, ಹಿಂದಿನ ಕಾಲ ಎತ್ತರದ ನಿಂದಿರ್ಬೇಕು. ಇದು ಈ ಎಲ್ಲಾ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನೇ ಇದು ಮಾಡಿದಾಗ ಏನಾಗುತ್ತೆ, ಮುಂದಿನ ಕಾಲ ತೆಗಿನಾಗ ಹಿಂದಿನ ಕಾಲ ಎತ್ತರದ ಮಾಡಿದಾಗ ಗರ್ಭಕೋಶ ಮುಂದ್ಗಡೆ ಹೋಗುತ್ತೆ. ಮುಂದ್ಗಡೆ ಹೋಗುತ್ತಂದ್ರೆ ಹೊರಗಡೆ ಬೀಳೋದಿಲ್ಲ. ಇಂಥವನ್ನ ಬಿಟ್ಟು ಬಿಟ್ಟು ನೀರು ಕುಡಿಸೋದು, ಬಿಟ್ಟು ಬಿಟ್ಟು ಮೇವು ಕುಡಿಸೋದು, ಮುಂದಿನ ಕಾಲ ತೆಗಿನ ನಿಂದಿರಿಸೋದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮೈ ಹೊರಗಡೆ ಬೀಳೋದಿಲ್ಲ. ಅಂದ್ರೆ ರೈತರು ಈ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಇದ್ರ ಎಚ್ಚರಿಕೆ ವಹಿಸಬೇಕು ಸರ್. ಈ ಹೊಕ್ಕಳ ಕುರುವಿನ ಬಗ್ಗೆ ಕೂಡ ಇದೆ ತಪ್ಪು ಹೆಜ್ಜೆಗಳು ಇರ್ತವಲ್ಲ. ಈ ಹೊಕ್ಕಳ ಹುರಿ ಅಂತ ಏನಿರ್ತದ, ಇದು ಈಗ ಗರ್ಭಾವಸ್ಥೆಯಲ್ಲಿದ್ದಾಗ ಈ ಕರು ಏನು ತಾಯಿಯ ಗರ್ಭಕೋಶದಲ್ಲಿದ್ದಾಗ ಅವಾಗ ಏನಾಗುತ್ತಂದ್ರೆ ಹೊಕ್ಕಳ ಹುರಿದು ಆಂಬ್ಲಿಕಲ್ ಕಾರ್ಡ್ ಅಂತ ಕರಿತೀವಿ, ಅದರದು ಮಹತ್ವ ಇರ್ತದೆ. ಯಾಕಂದ್ರೆ ಕರುವಿನ ಬೆಳವಣಿಗೆ ಆಗ್ಬೇಕಂದ್ರೆ ತಾಯಿ ಮುಖಾಂತರನೇ ಜೀವಸತ್ವ ಪೋಷಕಾಂಶಗಳು ಅದು ಕರುವಿನ ಮುಖಾಂತರ ತಾಯಿಲಿಂದ ಕರುಗ್ ಹೋಗ್ತಿರ್ತದ, ಅದು ಶಕ್ತಿ ಕೊಡ್ತಿರ್ತದೆ. ಒಂದು ಬರೀ ಕರು ಹೊರಗಡೆ ಬಂದ ಮೇಲೆ ಆ ಒಕ್ಕಳ ಉರಿದು ಅದು ಪ್ರಶ್ನೆನೇ ಬರಂಗಿಲ್ಲ, ಅದು ಉಪಯೋಗನೇ ಆಗೋದಿಲ್ಲ, ಅದು ಅರ್ದು ಬಿಟ್ಟಿರ್ತದೆ. ಅದು ಅರೆದ ತಕ್ಷಣ ಅವಾಗ ಏನ್ ಮಾಡ್ತದ, ಎಮ್ಮೆ ಕರುಗಳು ಆಕಳ ಕರುಗಳದಾಗ ಅದು ಒಕ್ಕಳ ಉರಿ ನೆತ್ತಾಡ್ತಾ ಇರ್ತಿರ್ತದ, ನೆತ್ತಾಡ್ಕಂತ ಹೋಗ್ತಿರ್ತದೆ, ಎಲ್ಲ ಮಾಡ್ತಿರ್ತದೆ. ಅದು ಒಳಗಡೆಯಿಂದ ಇರುವಂತ ಈ ರೋಗಾಣುಗಳಾಯ್ತು, ಸಗಣಿ ಆಯ್ತು, ಮೂತ್ರ ಆಯ್ತು, ಡಸ್ಟ್ ಆಯ್ತು, ಧೂಳಗಳಾಯ್ತು, ಒಳಗಡೆ ಒಕ್ಕಳ ಉರಿಯ ಮುಖಾಂತರ ಹೋಗಿ ಅಲ್ಲಿ ಕೀವಾಯಿ ಬಿಡ್ತದ, ಉರಿ ಊತಾಗುತ್ತದೆ, ಕೀವಾಯಿ ಬಿಡ್ತದೆ, ಕೀವಾ ತುಂಬಿಕೊಳ್ತದೆ, ತುಂಬಿಕೊಂಡ್ಬಿಡ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ರೈತರು ಈ ಕರುವನ್ನ ಹುಟ್ಟಿದ ನಂತರ ಕರುವಿನ ಯಾವ ರೀತಿ ಪೋಷಣೆ ಮಾಡ್ಬೇಕಂತಂದ್ರೆ, ಒಂದು ಗಿಣ್ಣದಲ್ಲಿಂದ ಆಯ್ತು. ಎರಡನೇದೇನಪ್ಪ ಅಂತಂದ್ರೆ, ಆ ಒಕ್ಕಳ ಉರಿಯನ್ನು ಬಂದಿರ್ತದ ದೇಹದಿಂದ 2 ಇಂಚು ಬುಟ್ಟು ಅದನ್ನ ನಾವು ಕಟ್ ಮಾಡ್ಬೇಕು. ಕಟ್ ಮಾಡೋದು ಯಾವ್ದಾರ್ಲಿ ಹೇಗೆ ಏನು ಏನಿಲ್ಲ ಅದ್ರನ್ನ ಏನೋ ಅದೇನು ದೊಡ್ಡ ಇದನ್ನೆಲ್ಲ ಅದಕ್ಕೆ ರಕ್ತ ಸಂಚಲನ ಏನಿರಂಗಿಲ್ಲ. ಅದನ್ನೇನ್ ಮಾಡ್ಬೇಕಂತಂದ್ರೆ ಒಂದು ಟಿಂಕ್ಚರ್ ಐಡಿನ್ ತಗೋಬೇಕು ನಾವು. ಐಡಿನ್ ತಗೊಂಡು ಶುದ್ಧವಾದ ಒಂದು ಬ್ಲೇಡ್ ತಗೋಬೇಕು. ಬ್ಲೇಡ್ ತಗೊಂಡು ನಾವು ಅದ ಟಿಂಕ್ಚರ್ ಐಡಿನ ಲೇಪನ ಮಾಡಿ ನಾವು ಅದನ್ನ ಕಟ್ ಮಾಡಿಬಿಡಬೇಕು. ಕಟ್ ಮಾಡಿದ ತಕ್ಷಣ ಏನಾಗುತ್ತೆ, ನಾವು ಮತ್ತೆ ದಾರ ಕಟ್ಟಿಬಿಡಬೇಕು. ದಾರ ಕಟ್ಟಬೇಕು ಯಾಕಂದ್ರೆ ಬಾಗಿಲೇ ಅದನ್ನ ಕ್ಲೋಸ್ ಮಾಡಿಸಿದ್ರೆ ಏನಾಗುತ್ತೆ ಅಂದ್ರೆ, ಇದನ್ನು ನಾವು ಮನುಷ್ಯರಲ್ಲಿನೂ ಕೂಡ ಮಕ್ಕಳಲ್ಲಿನೂ ಕೂಡ ವೈದ್ಯರು ಮಾಡ್ತಿರ್ತಾರ. ಬಟ್ ಇದು ಆಕಳ ಕರು ಎಮ್ಮೆ ಕರುಗಳಲ್ಲಿ ಅದು ಅಷ್ಟು ನಿರ್ಲಕ್ಷ್ಯಕ್ಕೊಳಗಾಗಿದೆ. ಬಟ್ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಇದಕ್ಕೂ ಸ್ವಲ್ಪ ನಾವು ಮುಂಜಾಗ್ರತೆ ವಹಿಸಿಬಿಟ್ಟಂದ್ರೆ ಆ ಒಕ್ಕಳ ಉರಿಯೂತ, ಒಕ್ಕಳ ಕೀವು, ಅದರಿಂದ ನಾವು ಈ ಮೊಣಕಾಲು ಬೇನೇನು ಮಕ್ಕಳ ಮೊಣಕಾಲ ಸಮಸ್ಯೆನೂ ಉಂಟಾಗುತ್ತೆ ಮುಂದೆ, ಅಂತವನ್ನೆಲ್ಲ ಸಮಸ್ಯೆಗಳನ್ನು ನಾವು ತಪ್ಪಿಸಬಹುದು. ಮಂಜುನಾಥ್ ಪಾಟೀಲ್, ಇನ್ನೊಂದು ನಮ್ಮ ಹಳ್ಳಿಗಳಲ್ಲಿ ನಾವು ನೋಡ್ತೇವೆ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜಾನುವಾರುಗಳ ಕೋಡುಗಳಿಗೆ ಬಣ್ಣ ಹಚ್ಚುವುದನ್ನು ಮಾಡ್ತಾರೆ, ಜೊತೆಗೆ ಆ ಕೋಡುಗಳನ್ನು ಕೆತ್ತಾರೆ. ಇದು ಕೂಡ ಕೆಲವೊಮ್ಮೆ ತಪ್ಪಾಗುದಿಲ್ಲ. ಹೌದು, ಏನಂತಂದ್ರೆ ಈ ಕೋಡುಗಳಿಗೆ ಎಸ್ಪೆಷಲಿ ನಾವು ಕಾರುಣಿ ಹಬ್ಬ ಅಂತ ಅವಾಗ ಈ ಮುಂಗಾರು ಯಾವಾಗ ಸ್ಟಾರ್ಟ್ ಆಗುತ್ತೆ ಕಾರುಣಿ ಹಬ್ಬದಾಗ ಎತ್ತುಗಳಿಗೆಲ್ಲ ಸಿಂಗಾರ ಮಾಡ್ತಾರೆ. ಸಿಂಗಾರ ಮಾಡಿದ ಸಮಯದಲ್ಲಿ ಎತ್ತುಗಳಿಗೆ ಕೋಡುಗಳಿಗೆ ಸೀಸದ ಅಂಶ ಇರುವಂತಹ ಪೇಂಟ್ ಗಳನ್ನು ಬಳಸ್ತಾರೆ, ಲೆಡ್ ಇರುವಂತಹ ರಾಸಾಯನಿಕ ವಸ್ತು. ಅದರಿಂದ ಏನಾಗುತ್ತೆ ಅಂದ್ರೆ ಕೋಡಿಗೆ ಕ್ಯಾನ್ಸರ್ ಬರ್ತದೆ. ಆ ಕೋಡಿಗೆ ಕ್ಯಾನ್ಸರ್ ಬರ್ತದ್ರಗನ ನೆಕ್ಸ್ಟ್ ಕೋಡು ಕಣ್ಣಿಗೂ ನೆಕ್ಸ್ಟ್ ಕ್ಯಾನ್ಸರ್ ಬರ್ತದೆ. ಇದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತಂದು. ಅಂದ್ರೆ ಒಂದು ಪಾರ್ಟ್ಲಿಂದ ಇನ್ನೊಂದು ಪಾರ್ಟಿಗೆ ಸ್ಪ್ರೆಡ್ ಆಗಿ ಹೋಗ್ತಾ ಇರ್ತದೆ, ಅದೇ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಕರಿತೀವಿ ನಾವು. ಇದು ಬೆನೈನ್ ಅಲ್ಲ, ನಾವು ಕಟ್ ಮಾಡಿದ ತಕ್ಷಣ ಒಂದು ಕೋಡಿಗೆ ಬಂತಂದ್ರೆ ಮತ್ ಸ್ವಲ್ಪ ದಿನ ಒಂದು 6 ತಿಂಗಳು 8 ತಿಂಗಳು ಇನ್ನೊಂದು ಕೋಡಿ ಬರ್ತದ, ಆಗ ತಕ್ಷಣ ಮತ್ತೆ ಕಣ್ಣಿಗೆ ಬರ್ತದ, ಇನ್ನೊಂದು ಕಿಡ್ನಿಗೆ ಬರ್ತಿರ್ತದ. ಇದು ಮ್ಯಾಲಿಗ್ನೆಂಟ್ ಟ್ಯೂಮರ್. ಇದ್ರಲ್ಲಿಂದ ಏನಾಗುತ್ತೆ ಅಂತಂದ್ರೆ ಕೋಡ್ಗಳಿಗೆ ಒಂದ್ ಬರೀ ಕ್ಯಾನ್ಸರ್ ಬಂತಂದ್ರೆ ಕೋಡು ಮೂಗು ಕಿವಿ ಮೂಡಕ್ ಒಂದಕ್ಕೊಂದು ಕರೆಕ್ಷನ್ ಇರ್ತಾವ, ದುರ್ನಾಥ ವಾಸನೆ ಬರಕ್ ಶುರು ಮಾಡ್ತಾವ ಮೂಗಿನಿಂದ. ಆಮೇಲೆ ಕಿವಿಗೂ ಒಂದ್ ತಿಂಗಳು 2 ತಿಂಗಳು ಆಗ ತಕ್ಷಣ ಕಿವಿಗ ಕಿವು ತುಂಬಿಕೊಂಡ್ಬಿಡ್ತದ. ಇವನು ಒಂದಕ್ಕೊಂದು ಸಮಸ್ಯೆಗಳು ಶುರು ಆಗ್ತಾವ. ಅದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ ಜಾಜು ಅಂತ ಬರ್ತದ, ಅದನ್ನ ಕೋಡಿಗಳಿಗೆ ಲೇಪನ ಮಾಡಬೇಕು. ಮತ್ತೆ ಆಮೇಲೆ ಅಗಸಿ ಎಣ್ಣೆ ಅಂತ ಬರ್ತದ, ಅಗಸಿ ಎಣ್ಣೆ ಅದ್ರ ಮೇಲೆ ಹಚ್ಚಬೇಕಾಗತ್ತ. ಆಮೇಲೆ ಕೋಡ್ ಕೆತ್ತೋದನ್ನ ಏನಾದಲ್ಲ, ಅದನ್ನ ಕೆತ್ತೋದನ್ನ ಅವಶ್ಯಕತೆನೇ ಇಲ್ಲ ಅಲ್ಲಿ. ಅದ್ ಯಾಕೆ ಹೇಳ್ತಾ ಇದನ್ನ ಅಂದ್ರೆ ಕೆತ್ತಿ ಬಿಟ್ಟಂದ್ರೆ ಅದ್ ಗಾಯಗ ಏನಾಯ್ತು ಅಂದ್ರೆ ಆ ಕೋಡಿಗೆ ರಕ್ತ ಸಂಚಲನ ಬಹಳ ಕಡಿಮೆ, ಜಲ್ದಿ ಗಾಯನೇ ವಾಸಿಯಾಗಂಗಿಲ್ಲ. ಹಿಂಗಾಗಿ ಅದು 2 ತಿಂಗಳು 3 ತಿಂಗಳು ತಗಂತದ. ಈ ರೀತಿಯಾಗಿ ನಾವು ಅನಾವಶ್ಯಕ ಅಂತವನ್ನೆಲ್ಲ ಮಾಡಬಾರದು. ಅಂದ್ರೆ ನೀವು ಹೇಳೋ ಪ್ರಕಾರ ಕೋಡುಗಳಿಗೆ ಬಣ್ಣನ್ನು ಹಚ್ಚಬಾರದು, ಅದನ್ನ ಕೆತ್ತುವ ಗೋಜಿಗೂ ನಾವು ಬಣ್ಣ ಹಚ್ಚಬೇಕಾಗಿತ್ತಂದ್ರೆ ಜಾಜು ಅಂತ ಬರ್ತದ, ಅದನ್ನ ಹಚ್ಚಬಹುದು. ರಾಸಾಯನಿಕ ವಸ್ತುಗಳನ್ನು ಬಳಸಬಾರದು, ಅದು ಕ್ಯಾನ್ಸರ್ಗೆ ಕಾರಣ. ಎತ್ತುಗಳಲ್ಲಿ ಹೆಗಲು ಬಾವು ಯಾಕೆ ಬರ್ತದೆ ಮತ್ತೆ ಯಾವ ಕಾರಣಕ್ಕಾಗಿ ಬರ್ತದೆ? ಇದು ಹೆಗಲು ಬಾವು ಅಂದ್ರೆ ಈ ಮುಂಗಾರು ಬಿತ್ತುವಂತ ಸಂದರ್ಭದಲ್ಲಿ ಜೂನ್ ಜುಲೈನಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣಿಸಿಕೊಳ್ತದೆ ಹೆಗಲು ಬಾವು ಅಂತ. ಯಾಕಂದ್ರೆ ಒಂದಿನಕ್ಕ ಒಂದು ಎತ್ತುವಿನ ಸಾಮರ್ಥ್ಯ ದುಡಿಬೇಕಾಯ್ತಂದ್ರೆ ಒಂದು ಹೊಲದಲ್ಲಿ 5 ರಿಂದ 6 ತಾಸು. ರೈತ ಏನ್ ಮಾಡಿಬಿಡ್ತಾನ, ನಾನು ಬಿತ್ತದಾದ ಇವತ್ತೊಂದು 10 ಎಕರೆ 20 ಎಕರೆ ಅಂತ ಏನ್ ಮಾಡ್ತಾರೆ, ಮುಂಜಾನೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಸಾಯಂಕಾಲ 6 ಗಂಟೆ ತನ, ಅಂದ್ರೆ 10 ರಿಂದ 12 ತಾಸನ್ನು ಕೆಲಸ ಮಾಡಿಸ್ತಾನೆ ಒಂದೇ ದಿನದಾಗ. ಅದು ಏನಾಗುತ್ತೆ, ಹೆಗಲು ಬಾವಿ ಕಾರಣ ಆಗುತ್ತೆ. ಆಮೇಲೆ ಇನ್ನೊಂದು ಏನ್ ಮಾಡ್ತಾನೆ ಅಂದ್ರೆ ಭಾರವಾದ ನೊಗ ಉಪಯೋಗ ಮಾಡೋದ್ರಲ್ಲಿಂದ, ಅಂದ್ರೆ ಒಂದು ಎತ್ತು ಸಣ್ಣದ ಇರ್ತದ, ಒಂದು ಎತ್ತು ಗಿಡಕ್ಕೆ ಇರ್ತದ, ಆ ಗಿಡ್ಡನ ಎತ್ತಿಗೆ ಭಾರ ಬಿಡೋದ್ರಲ್ಲಿಂದನು ಹೆಗಲು ಬಾವಿ ಕಾರಣ ಆಗುತ್ತೆ. ಸಮಾನವಾಗಿರ್ಬೇಕು, ಸಮಾನವಾದ ಎತ್ತಂತನ ಬಳಸಬೇಕಾಗತ್ತ. ಆಮೇಲೆ ನಾವೇನ್ ಮಾಡ್ಬೇಕಂತಂದ್ರೆ ಎತ್ತಿನ ನೊಗ ಮತ್ತು ಹೆಗಲಿಗೆ ಘರ್ಷಣೆ ಆಗಬಾರ್ದಂತಂದು ಅರಿಶಿಣ ಮತ್ತು ಎಣ್ಣೆನ ಅದನ್ನ ಲೇಪನ ಮಾಡಬೇಕಾಗುತ್ತೆ. ನೊಗಕ್ಕನ್ನು ಲೇಪನ ಹಚ್ಚಬೇಕು ಮತ್ತೆ ಹೆಗಲಿಗೆ ಲೇಪನ ಮಾಡಬೇಕು. ಆ ಘರ್ಷಣೆ ಆಗದಲ್ಲ, ಒಣ ಪದರ ಇತ್ತಂದ್ರೆ ಘರ್ಷಣೆ ಆಗುತ್ತೆ. ಅದು ಹಸಿ ಇದ್ದಾಗ ಏನಾಗುತ್ತ, ಒಂದು ಅರಿಶಿಣ ಇದರಿಂದ ಒಂದು ಆಂಟಿಸೆಪ್ಟಿಕ್ ಅದು, ಮತ್ತೆ ಮೂರವರ ಎಣ್ಣೆ ಹಚ್ಚದ್ರಿಂದ ಏನಾಗುತ್ತೆ ಅಂದ್ರೆ ಘರ್ಷಣೆ ಜಾರ್ತಿರ್ತದ, ಘರ್ಷಣೆ ಆಗಂಗಿಲ್ಲ. ಇದು ಒಂದೇದು ಉಪಾಯ ಅನ್ನ ಹೆಗಲು ಬಾವು ಬರಲಾರ್ದಂಗ. ಇನ್ನೊಂದೇನ್ ಉಪಾಯ ಅಂತಂದ್ರೆ ದಿಂಬನ್ನು ಬಳಸಬೇಕಾಗತ್ತೆ. ದಿಂಬು ಪಿಲ್ಲೋನ ಈಗ ನೊಗ ಮತ್ತು ಹೆಗಲ ನಡುವರ್ಕ ಆ ಸಣ್ಣ ಸಣ್ಣವನ್ನು ಪಿಲ್ಲೋ ಉಪಯೋಗ ಮಾಡಿದ್ರು ಕೂಡ ಅದನ್ನು ಕೂಡ ಕುಷನಿಂಗ್ ಎಫೆಕ್ಟ್ ಇರ್ತದ, ಅದನ್ನು ಕೂಡ ಹೆಗಲಿಗೆ ಬಾರ ಆಗಂಗಿಲ್ಲ. ಆ ಕಾರಣಕ್ಕಾಗಿ ರೈತರು ಎಚ್ಚರಿಕೆಯಿಂದ ಇರಬೇಕು. ಯಾವ ಕಾರಣಕ್ಕಾಗಿ ಇವೆಲ್ಲ ನಮ್ಮ ರೈತರು ತಪ್ಪು ಮಾಡೋದ್ರಲ್ಲಿಂದನೇ ಆಗಂತದ್ದು. ಹೌದು, ನಮ್ಮ ನಿರ್ವಹಣಾ ಕ್ರಮ ಸರಿಯಾಗಿ ಸಮಾನವಾದ ಎತ್ತುಗಳನ್ನು ಕಟ್ಟದೆ ಒಂದು ಗಿಡ್ಡ ಒಂದು ಎತ್ತರ ಮಾಡೋದು, ಮತ್ತೆ ಈ ರೀತಿಯಾಗಿ ಯಾವುದೇ ರೀತಿಯ ಎಣ್ಣೆ ಅಥವಾ ಇದನ್ನ ಹಚ್ಚದೆ ಇರುವಂತದ್ದು, ಇದೆಲ್ಲ ಘರ್ಷಣೆಗೆ ಒಳಗಾಗಿ ತೊಂದರೆಗೆ ಆಗುತ್ತದೆ, ಬಾವು ಬರ್ತದೆ ಅಲ್ವಾ. ಇನ್ನೊಂದು ಈ ಎತ್ತುಗಳಲ್ಲಿ ದನಗಳಲ್ಲಿ ಬರುವಂತ ಕುಂದ ಅಂದ್ರೆ ಜ್ವರ ಒಂದಿದೆ, ಜ್ವರ ಎಫಿಮೆರಲ್ ಅಂತ. ಹೌದು, ಏನಿದು ಕುಂದು ಅಥವಾ ಎಫಿಮೆರಲ್ ಫೀವರ್? ಇದು ಎತ್ತುಗಳಲ್ಲಿ ಆಯ್ತು, ಈ ಆಕಳಗಳಲ್ಲಿ ಆಯ್ತು, ಎಮ್ಮೆಗಳಲ್ಲಿ ಆಯ್ತು, ಜಾಸ್ತಿ ಜನವರಿ ತಿಂಗಳಲ್ಲಿ, ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅದು ಈ ಸಮಸ್ಯೆ, ಈ ಒಂದು ರೋಗ ಕಾಣಿಸ್ತದೆ. ಇದು 3 ದಿನ ಜ್ವರ, 3 ದಿನ ಜಾಸ್ತಿ ಜ್ವರ ಇರ್ತದ, ಕುಂಡತಾ ಇರ್ತಾವ, ಆ ಮೈ ಸುಡ್ತಾ ಇರ್ತದ, ಎದ್ದಿಳಂಗಿಲ್ಲ, ನಡುತ್ತಾ ಇರ್ತದ. ರೈತರು ಮಾಡೋ ತಪ್ಪಿನ ಇಲ್ಲ ಅದು ಬಂದಾಗ ರೈತರು ಏನ್ ಮಾಡ್ತಾರ ಅಂತಂದ್ರೆ ಕಣ್ಣಿನಲ್ಲಿ ಮೆಣಸಿನ ಪುಡಿ ಹಾಕ್ಬಿಡ್ತಾರ. ಅದು ಕಾರಣ, ಅದು ಅತಿ ಸೂಕ್ಷ್ಮಗಳಿಂದ ಬರುವಂತ ರೋಗ. ಹೌದು, ಬಂದ ಮೇಲೆ ರೈತರು ಏನ್ ಮಾಡ್ತಾರ ಅಂತಂದ್ರೆ ಕಣ್ಣಾಗ ಮೆಣಸಿನ ಪುಡಿ ಹಾಕ್ತಾರ. ಅದ ಯಾಕೆ ಅಂತ, ಅದು ಕಣ್ಣಾಗ ನೀರು ಹೊರಗಡೆ ಹೋಯ್ತು ಅಂತಂದ್ರೆ ಕಣ್ಣು ಕೆಂಪಗಾಗ್ಬಿಡ್ತಂದ್ರೆ ಜ್ವರ ಕಡಿಮೆ ಆಗ್ಬಿಡ್ತದ, ಅವ್ರದೊಂದು ತಪ್ಪು ಕಲ್ಪ. ಅದು ಕಣ್ಣು ಗುಡ್ಡೆ ಬೆಳ್ಳಗಾಗಿ ಕಣ್ಣನೇ ಕಳೆದೋಗುವಂತ ಚಾನ್ಸಸ್ ಇರ್ತಾವ. ಮೆಣಸಿನ ಪುಡಿ ಹಾಕಬಾರದು ಒಂದೇದು. ಎರಡನೇದ ಏನ್ ಮಾಡ್ತಾರೆ ಅಂದ್ರೆ ಈ ರೋಗ ಬಂದಾಗ ನಾಲಿಗೆ ಕೆಳಗಡೆ ರಕ್ತನಾಳನ ಕಟ್ ಮಾಡ್ತಾರ, ಆ ರಕ್ತ ಹೊರಗೋಗೋದ್ರಿಂದ ಜ್ವರ ಕಡಿಮೆ ಆಗುತ್ತೆ ಅಂತಾರ. ತಪ್ಪು ಕಲ್ಪನೆ. ಆಮೇಲೆ ಆ ರಕ್ತನಾಳನ ಹುಡುಕಿ ಅದರೊಳಗೆ ಬೇವಿನ ಕಡ್ಡಿ ಸಿಗಿಸ್ತಾರ. ಇವೆಲ್ಲ ತಪ್ಪು ಕಲ್ಪನೆ. ಇದು ಅದನ್ನೇನ್ ಮಾಡ್ತಾರ ಅಂದ್ರೆ ಆ ರಕ್ತನಾಳ ಅದ್ರೊಳಗಡೆ ಹಾಕೋದ್ರಿಂದ ಎದ್ದು ನಿಂತು ಬಿಡ್ತದೆ ಎತ್ತು. ಅದು 3 ದಿನದಾಗ ನೀವ್ ಏನು ಮಾಡಿದ್ರು ಕಡಿಮೆ ಆಗುತ್ತದ ಜ್ವರ. ಅಂದ್ರೆ ಈ ಕುಂದ ಜ್ವರ ಏನಿದೆ ಅದು 3 ದಿನದಲ್ಲಿ ಹೋಗ್ತದೆ. 3 ದಿನ ಜ್ವರ ಹೇಗೆ ಮಾಡ್ತಾರ, ಈ ರೀತಿ ಮಾಡ್ತಾರ. ಅದನ್ನ ನೀವು ಪಶುವೈದ್ಯಾಧಿಕಾರಿಗಳನ್ನು ಕಳಿಸಿರಿ, ಚಿಕಿತ್ಸೆ ಅದಕ್ಕೇನಿಲ್ಲ, ಒಂದು ಆಂಟಿಬಯೋಟಿಕ್ ಆಂಟಿ ಇನ್ಫ್ಲೇಮೇಟರಿ ಮಾಡಿದ್ರೆ ಕಡಿಮೆ ಆಗಿ ಆಗಿಬಿಡ್ತದ. 3 ದಿನದಲ್ಲಿ ವಾಸಿಯಾಗುವಂತ ರೈತರು ಸುಮ್ ಸುಮ್ಮನೆ ಇವನ್ನೆಲ್ಲ ಮಾಡಬಾರ್ದು ಅಂತ ಹೇಳ ಅವ್ರ ಏನ್ ಮಾಡ್ತಾರ, ಇದು ನಾವು ಮಾಡಿದ್ದೆ ಕಡಿಮೆ ಆಯ್ತು ಅಂತಂದ್ ಮತ್ತೆ ಅದು ಜಸ್ಟಿಫೈ ಮಾಡ್ತಾರ. ಇದು ಅವ್ರದೇ ಒಂದು ಹಾದಿ ಇದು. ಈಗ ಕುಂಟು ಬಿದ್ದಾಗ ಕೆಲವೊಮ್ಮೆ ಬರೆ ಹಾಕೋದು ಸುಡುವುದು ಎಲ್ಲ ಮಾಡ್ತಾರಲ್ಲ, ಇತ್ತೀಚಿನ ದಿನಗಳು ತಪ್ಪು. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿದೆ, ಯಾಕಂದ್ರೆ ಒಳ್ಳೆ ಒಳ್ಳೆ ಔಷಧಗಳು ಬಂದಿದ್ದಾವ. ಮೊದಲು ಏನ್ ಮಾಡ್ತಾರೆ ಅಂದ್ರೆ ಇದೊಂದು 5-6 ವರ್ಷದ ಕೆಳಗಡೆ ನಾವು ನೋಡ್ತೇವೆ, ಕುಂಟತಾ ಇತ್ತ ಬಂದು ಎತ್ತ, ಯಾಕಂದ್ರೆ 350-400 ಕೆಜಿ ತೂಕದು, ಅದು ಕುಂಟಕ್ಕೆತ್ತಿದ್ದಪ್ಪ ಅಂತಂದ್ರೆ ಅವನಿಗೆ ಒಂದ್ ರೀತಿ ರೈತನಿಗೆ ಬೇರೆ ಕೆಲಸನೇ ಕೈಯೇನೆ ಆಡಂಗಿಲ್ಲ ಅವನಿಗೆ. ಎತ್ತು ಕುಂಟಕತ್ತದಂತಂದ್ರೆ ಈ ರೀತಿಯಾಗಿ ಅವನೇನ್ ಮಾಡ್ಬಿಡ್ತಾನೆ, ಬೇಗ ಕುಂಟದ ವಾಸಿ ಆಗ್ಬೇಕಂತದ್ದು ಯಾವ ಜಾಗದಲ್ಲಿ ಕುಂಟದಿರ್ತದ ಅಲ್ಲೇ ಬರೆ ಹಾಕ್ತಾನೆ, ಕಬ್ಬಣದ ಕಾಸಿ ಅಲ್ಲಿ ಬರೆ ಹಾಕ್ತಿರ್ತಾನೆ. ಅದು ಏನಾಗುತ್ತಾದ್ರೂ ಗಾಯ ಆಗಿ ಅಲ್ಲಿ ನೊಣಗಳು ಕುಂತ್ಕೊಂಡು ಹುಳಗಳಾಗ್ತಾವ ಕೀವಾಗುತ್ತ. ಇದು ಕಡಿಮೆ ಕುಂಟದ ಕಡಿಮೆ ಆಗೋದಕ್ಕಿಂತ ಸಮಸ್ಯೆ ತಾನೇ ಜಾಸ್ತಿ ಮಾಡಿಕೊಂಡಂಗಿದೆ. ಈ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಒಳ್ಳೊಳ್ಳೆ ಔಷಧಗಳು ಬಂದದ್ದು, ಈಗ ಕುಂಟವು ಕಡಿಮೆ ಆಗದಕ್ಕ ಏನ್ ದೊಡ್ಡ ಸಮಸ್ಯೆ ಅಲ್ಲ, ಮೊದಲಿದ್ದಂಗೆ ಈಗ ಕಡಿಮೆ ಆಗುತ್ತಾ ಅಂತ ತಗ್ರೆ ಪಶುವೈದ್ಯರನ್ನು ಸಂಪರ್ಕಿಸಿದ್ರೆ ಅದನ್ನು ಕೂಡ ಕಡಿಮೆ ಮಾಡಬಹುದು. ಈಗ ಪಶುಪಾಲನೆಯಲ್ಲಿ ಮುಖ್ಯವಾಗಿ ಕಸಿ ಮಾಡುವ ಬಗ್ಗೆ ರೈತರಿಗೆ ಏನು ಅವ್ರು ಯಾವುದೇ ತಪ್ಪು ಹಾದಿ ಹಿಡಿಯದಾಗಿ ಏನು ಸಲಹೆ ಕೊಡ? ಹೌದು, ಅವ್ರ ರೈತರು ಮಾಡೋ ತಪ್ಪು ಪದ್ಧತಿ ಏನಪ್ಪಾ ಅಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಓರಿನ ಕಸಿ ಮಾಡ್ಬೇಕಂತಂದ್ರೆ ಈ ನಾಲ್ಕೈದು ಮಂದಿ ರೈತರನ್ನು ಕರೆಸ್ತಾರ, ಕರೆಸಿ ಒಂದು ಕಲ್ಲನ್ನ ಕೆಳಗಡೆ ಇಟ್ಟು ಮೇಲ್ಗಡೆ ಒಂದು ಕಲ್ಲನ್ನ ಇಟ್ಟು ಬೀಜಗಳು ನಡಬರ್ಕಿಟ್ಟು ಬೀಜ ನಡಬರ್ಕಿರ್ತದ ಅದನ್ನ ಕ್ರಶ್ ಮಾಡಿಬಿಡ್ತಾರೆ, ಅದು ಭಾರಿ ಬೇನೆ ಆಗುತ್ತದ. ಎರಡನೇ ಕಲ್ಲುಗಳನ್ನ ಕೆಳಗಡೆ ಕಲ್ಲು ಕೆಳಗಿಟ್ಟು ಕಟ್ಟಿಗೆದಿಂದ ಹೊಡಿತಾರ, ಅದನ್ನು ಕೂಡ ಭಾರಿ ಬೇನೆ ಆಗುತ್ತೆ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗಾಯ ಆಗುತ್ತೆ, ಅಲ್ಲಿ ಗಾಯ ಆಗುತ್ತೆ. ಆ ಜಾಗ ಹೆಂಗಂತಪ್ಪ ಅಂದ್ರೆ ಔಷಧ ಹಚ್ಚಕೂ ಆಗಂಗಿಲ್ಲ, ಬಹಳ ತ್ರಾಸ ಅದು ಆ ಜಾಗ ಹಚ್ಚಲಾರ್ದಂತ. ಈಗೇನೋ ಮುಟ್ಟಕಂತೂ ಎತ್ತು ಒತ್ತದ, ಓರಿ ಒತ್ತದ, ಹಿಂಗಾಗಿ ಅಲ್ಲಿ ಗಾಯ ಆಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಅಲ್ಲಿ ಹುಳಗಳು ಬೀಳ್ತಾವ, ಕೀವ್ ಆಗತ್ತ, ಇಂಥ ಸಮಸ್ಯೆ ಬಹಳ ಇದೆ. ಮತ್ತೆ ದೊಡ್ಡ ಶಸ್ತ್ರಚಿಕಿತ್ಸೆನೆ ಮಾಡಬೇಕಾಗುತ್ತೆ, ಗಾಯ ಅದನ್ನ ತಾವು ರೈತರು ಮಾಡಿದ ತಪ್ಪು ಪದ್ಧತಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಆ ಗಾಯನ್ನ ಕಡಿಮೆ ಮಾಡಬೇಕಾಗುತ್ತೆ. ಮತ್ತೆ ಕಸಿ ಮಾಡುವ ವಿಧಾನ ಹೇಗೆ ಅಂತ? ಹೌದು, ಏನಿಲ್ಲ, ತಜ್ಞ ಪಶುವೈದ್ಯಾಧಿಕಾರಿ ಹೇಳಿದ್ರೆ ಎಲ್ಲಾ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಬರ್ಡಿಜೋ ಕ್ಯಾಸ್ಟ್ರೇಟರ್ ಅಂತಂದು ಒಂದು ಇಕ್ವಿಪ್ಮೆಂಟ್ ಇದೆ, ಅಂದ್ರೆ ಸಲಕರಣೆ ಇದೆ. ಆ ಸಲಕರಣೆ ಮುಖಾಂತರನೆ ಅದನ್ನ ನಾವು ಕಸಿ ಮಾಡಬಹುದು. ಅದನ್ನೇನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಆ ಬೀಜದ ಮೇಲೆ ಇರುವಂತಹ ರಕ್ತನಾಳನ್ನ, ಬೀಜನಲ್ಲ, ಬೀಜದ ಮೇಲೆ ಇರುವಂತಹ ರಕ್ತನಾಳನ್ನ ನರನ್ನ ನಾವು ಕ್ರಶ್ ಮಾಡ್ತೀವಿ. ಕ್ರಶ್ ಮಾಡೋದ್ರಿಂದ ಏನಂತ ರಕ್ತನಾಳ ರಕ್ತ ಸಂಚಲನ ಕಡಿಮೆ ಆಗುತ್ತೆ. ರಕ್ತ ಸಂಚಲನ ಕಡಿಮೆ ಆದ್ರೆ 7 ದಿನದೊಳಗನೆ ಆ ಬೀಜಗಳು ಸಣ್ಣ ಸೈಜ್ ಆಗಿ ಅದು ಕಸಿ ಆಗಿಬಿಡ್ತದೆ. ಹೌದು ಹೌದು, ಈಗ ವೈಜ್ಞಾನಿಕವಾಗಿ ಏನಿದೆ ಆ ವಿಧಾನ ಬಳಸಬೇಕು ಅಂತ ನಾನು ಹೇಳಿದೆ. ನಮ್ಮ ಹಳ್ಳಿ ಸಂಪ್ರದಾಯವನ್ನು ಬಳಸಬಾರದು ಅಂತ ಅಲ್ವಾ ಮಂಜುನಾಥ್ ಪಾಟೀಲ್? ಮತ್ತೆ ನಮ್ಮ ರೈತರು ಬಾಲ ಒಣಗುವುದರ ಬಗ್ಗೆ ಕೂಡ ಅವರದೇ ಆದಂತ ವಿಧಾನಗಳನ್ನು ಬಳಸ್ತಾರೆ, ಅದು ಕೂಡ ತಪ್ಪಲ್ವಾ? ಹೌದೌದು, ಇದರಲ್ಲಿ ಪಶುಪಾಲನಾ ವಿಧಾನದಲ್ಲಿ ಅವರು ರೈತರು ಮಾಡೋ ತಪ್ಪು ಪದ್ಧತಿ ಏನಂತಂದ್ರೆ, ಈಗ ಎತ್ತುಗಳನ್ನ ಮಲಗಿರ್ತದೆ ಎಬ್ಬಿಸಬೇಕಾದ್ರೆ ಉಳದಂತ ಸಂದರ್ಭದಲ್ಲಿ ಮೂರ ಚಕ್ಕಡಿ ಓಡಿಸಿದ ಸಂದರ್ಭದಲ್ಲಿ ಬಾಲವನ್ನ ತಿರುಗಿಸ್ತಾರೆ. ಆ ತಿರುಗಿಸೋದ್ರಿಂದ ಏನಾಗುತ್ತೆ ಅಂದ್ರೆ ರಕ್ತನಾಳ ಏನಾಗುತ್ತೆ ಅದು ವಂಕಾಯಿ ಬಿಡ್ತದೆ. ಅಲ್ಲಿ ವಂಕಾಗ ತಕ್ಷಣ ಏನಾಗುತ್ತೆ, ರಕ್ತ ಸಂಚಲನೆ ಕಡಿಮೆ ಆಗುತ್ತದೆ. ರಕ್ತ ಸಂಚಲನೆ ಕಡಿಮೆ ಆಗದ ತಕ್ಷಣ ಕೆಳಗಡೆ ಇರುವಂತ ಬಾಲ ಒಣಕ್ಕೆ ಅಂತ ಬಂದ್ಬಿಡ್ತದೆ. ಹೌದು, ಆ ಒಣಕ್ಕೆ ಅಂತ ಬರೋ ತಕ್ಷಣ ಏನಾಗುತ್ತೆ, ಫಸ್ಟ್ ನೆಕ್ರೋಸಿಸ್ ಆಗುತ್ತೆ, ಆಮೇಲೆ ಗ್ಯಾಂಗ್ರಿನ್ ಅಂತ ಆಗುತ್ತೆ. ಆ ಗ್ಯಾಂಗ್ರಿನ್ ಅಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಸೂಜಿ ಚುಚ್ಚೋದು, ಮುಳುಚುತ್ತೋ, ಅದೇನ್ ಆಕ್ಟಿವ್ ಆಗಲ್ಲ ಅಂತ ನೋಡಕ್ ಹಿಂಸೆ ಕೊಟ್ಟಾಗ ಹಿಂಸೆ ಕೊಟ್ಟಂಗ ಅದನ್ನ ಆ ರೀತಿ ಮಾಡಕ್ ಹೋಗ್ಬಾರ್ದು ನಾವು. ಆ ಬಾಲ ತಿರುಗಿಸೋದು ಅಂತದನ್ನ ಮಾಡಕ್ ಹೋಗ್ಬಾರ್ದು, ಸೂಜಿ ಚುಚ್ಚೋದು, ಆಮೇಲೆ ಮುಳ್ಳು ಚುಚ್ಚೋದು ನಾವು ಕೂಡ ಮಾಡಬಾರ್ದು. ಆ ಗಾಯಗೆ ಆಯ್ತಪ್ಪ ಅಂದ್ರೆ ಅಲ್ಲಿ ನೊಣಗಳು ಕುಂತ್ಕೊಂಡು ಅಲ್ಲಿ ಹುಳಗಳು ಆಗ್ತಿರ್ತಾವ. ಅದಕ್ಕನ್ನು ಶಸ್ತ್ರಚಿಕಿತ್ಸಾ ಪಶುವೈದ್ಯಾಧಿಕಾರಿಗಳಿದಾರ. ಅದಕ್ಕೆ ಆ ರೀತಿ ಆಗಿತ್ತಪ್ಪ ಅಂದ್ರೆ ಒಣಗಿದ ಬಾಲ ಇತ್ತಪ್ಪ ಅಂತಂದ್ರೆ ಯಾವುದು ಆಕ್ಟಿವ್ ಇರಂಗ ರೋಗಗ್ರಸ್ತ ಆಗಿರ್ತದ ಬಾಲನ್ನ ನಾವು ಕಟ್ಟು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದಾಕ್ಬೋದು ನಾವು. ಆರೋಗ್ಯವಂತ ಬಾಲನ್ನಷ್ಟೇ ಉಳಿಸಬೇಕು. ಈಗ ಪಾಟೀಲ್ರೆ, ಈ ನಮ್ಮ ಪಶುಗಳಲ್ಲಿ ಮುಖ್ಯವಾಗಿ ಹೊಕ್ಕುಳದ ಹರ್ನಿಯ ಕೂಡ ಕಂಡು ಬರ್ತದೆ. ಹೌದು, ಅದಕ್ಕೆ ಯಾವುದೇ ರೀತಿಯ ಹಳ್ಳಿ ಸಂಪ್ರದಾಯವನ್ನು ಬಳಸದೆ ತಪ್ಪು ಹಾದಿಗಳನ್ನು ಹಿಡದೆ ಒಂದು ವೈಜ್ಞಾನಿಕ ಮಾದರಿಯಲ್ಲಿ ಹೇಗೆ ಅದನ್ನು ಗುಣಪಡಿಸುವ? ಈ ಹೊಕ್ಕುಳದ ಹರ್ನಿಯ ಹೇಗೆ ಬರ್ತದ, ಯಾಕೆ ಕಾರಣ ಅಂತ ಕೇಳಿದ್ರೆ, ಇದು ಇನ್ಬ್ರೀಡಿಂಗ್. ಇದು ಇನ್ಬ್ರೀಡಿಂಗ್ ಅಂತಂದ್ರೆ ಈಗ ನಾವೇನ್ ಹೇಳ್ತೇವಪ್ಪ ಅಂದ್ರೆ ಓರಿ ಅಥವಾ ಇಲ್ಲ ಈ ಕುರಿ ಆಡುಗಳದಾಗ ಈ ಓತ ಈ ಟಗರಿ ಇತ್ತಪ್ಪ ಅಂತಂದ್ರೆ ಈ ಓರಿ ಆಗ್ಲಿ 2-3 ವರ್ಷಕ್ಕೊಮ್ಮೆ ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ಒಂದ್ 5-6 ವರ್ಷಗಟ್ಲೆ ಅದೇ ಓರಿಯನ್ನ ಅದೇ ಟಗರು ಅದೇ ಓತನ ಮೇಂಟೈನ್ ಮಾಡಿದ್ರೆ ಇನ್ಬ್ರೀಡಿಂಗ್ ಆಗಿಬಿಡ್ತದ, ಅಂದ್ರೆ ಒಳ ಸಂಕರಣೆ ಒಳ ಸಂವರ್ಧನೆ ಅಂತ ನಾವು ಕರಿತಿರ್ತೀವಿ. ಇರಿ ಅದು ಮುಖ್ಯ ಕಾರಣ ಇದು ಒಕ್ಕಳದ ಹರ್ನಿ ಆಗಕ್ಕೆ. ನಾವ್ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರತಿ 2-3 ವರ್ಷಕ್ಕೊಮ್ಮೆ ಓರಿಯನ್ನ ಚೇಂಜ್ ಮಾಡ್ಬೇಕು. ಕುರಿಗಳನ್ನ ಸಾಕಿದ್ರನ್ನ ಆ ಟಗರನ್ನ ಚೇಂಜ್ ಮಾಡಬೇಕಾಗುತ್ತೆ, ಆಡುಗಳನ್ನ ಸಾಕಿದ್ರೆ ಓತನ ಚೇಂಜ್ ಮಾಡಲೇಬೇಕಾಗುತ್ತೆ. ಅವಾಗ ಆ ಇನ್ಬ್ರೀಡಿಂಗ್ ಸಮಸ್ಯೆ ನಾವು ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕಲಿ ಈ ಒಕ್ಕಳದ ಹರಣಿಯ ಸಮಸ್ಯೆ ಕಡಿಮೆ ಆಗೋಗುತ್ತೆ. ಈ ಒಕ್ಕಳದ ಹರಣಿ ಬಂತಂತಂದ್ರೆ ನಾವು ನೋಡಕತ್ತ ಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗುತ್ತೆ. ಪಶುವೈದ್ಯಾಧಿಕಾರಿಗಳನ್ನು ಕರೆಸಿ ಆಪರೇಷನ್ ಮಾಡಿಸಿದ್ರು ಕಡಿಮೆ ಆಗೋಗುತ್ತೆ. ಈಗ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ನೋಡ್ತೇವೆ, ಕೆಲವೊಮ್ಮೆ ಈ ಪಶುಪಾಲನೆಯಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು, ಬಹಳಷ್ಟು ವ್ಯವಸ್ಥೆ ಕಲ್ಪಿಸಬೇಕು ಅನ್ನುವ ದೃಷ್ಟಿಯಿಂದ ರೈತರು ಏನ್ ಮಾಡ್ತಾರೆ, ದುಬಾರಿ ವೆಚ್ಚದಿಂದ ಕೊಟ್ಟಿಗೆಯನ್ನು ಕಟ್ಟಿಸುವಂತ ವ್ಯವಸ್ಥೆ ಮಾಡಿ ಅತ್ಯಂತ ವೆಚ್ಚದಾಯಕವಾಗಿರ್ತಕ್ಕಂಥ ಕೊಟ್ಟಿಗೆಯನ್ನು ಕಟ್ತಾರೆ. ಆದ್ರೆ ಯಾವ್ದು ಬೇಕೋ ಅದನ್ನೇ ಮಾಡೋದು. ಆ ಬಗ್ಗೆ ನೀವು ಏನ್ ಸಲಹೆ ಕೊಡ್ತೀರಿ? ಈಗ ನಾವು ನೋಡ್ತಾ ಇದೀವಿ, ಸಾಕಷ್ಟು ನಾವು ನೋಡ್ತಾ ಇದೀವಿ, ರೈತರನ್ನ ಕೇಳ್ತೀವಿ, ಶೆಡ್ ನಿರ್ಮಾಣ ಆಯ್ತೀನಿ ಯಾವಾಗ ಆಕಳ ಎಮ್ಮೆ ತರ್ತಾರೆ ಅಂದ್ರೆ, ಸರ್ ಎಲ್ಲ ಶೆಡ್ಗೆ ನಾವು ಹಣ ಖರ್ಚು ಮಾಡ್ಕೊಂಡ್ ಬಿಟ್ಟಿದೀನಿ, ನಾ ಮುಂದಿನ ವರ್ಷ ತರ್ತೀನಿ ಆಕಳ ಎಮ್ಮೆ ಅಂತ ಹೇಳ್ತಾರೆ. ಇದು ಬಹಳ ತಪ್ಪಿದ. ಕುರಿ ಶೆಡ್ಗೆ 50 ಲಕ್ಷ 60 ಲಕ್ಷ ಖರ್ಚು ಮಾಡಿರ್ತಾರ. ಈ ಆಕಳ ಶೆಟ್ಟಿಗೆ ಒಂದು 25 ಲಕ್ಷ ಖರ್ಚು ಮಾಡಿರ್ತಾರೆ. ಅವ್ನು ಯಾವ ರೀತಿ ಮಾಡಿರ್ತಾನಂದ್ರೆ ಕಲ್ಯಾಣ ಮಂಟಪ ಕಟ್ಟಿಸಿದಂಗೆ ಕಟ್ಟಿಸಿಬಿಟ್ಟಿರ್ತಾರೆ. ಅನಾವಶ್ಯಕ ಖರ್ಚು. ಸ್ಥಳೀಯವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡು, ಈ ನಮ್ಮ ಗುಲ್ಬರ್ಗದಲ್ಲಿ ಶಾಬಾದ್ ಪರಿಸಿ ಇದೆ, ಅವನು ಬಳಸಿಕೊಂಡೇ ಮಾಡಬಹುದು. ಅವ್ರೇನ್ ಮಾಡ್ತಾರೆ ಅಂದ್ರೆ ಮಂಗಳೂರಿಗೆ ಹೋಗಿ ಮಂಗಳೂರು ಅಂಚುಗಳನ್ನು ತರಕ್ ಹೋಗ್ತಾರೆ. ಅದನ್ನ ತರಿಸಿದ್ರೆ ಏನೋ ಒಂದು ಹೊಸ ತರ ಇರಲಿ, ಅದ್ರ ಯಾಕೆ ಬೇಕಾಗುತ್ತೆ ನಮಗೆ? ಬೇಕಿಲ್ಲ, ವೆಚ್ಚ ಮಾಡೋದು ಯಾಕೆ? ಅನಾವಶ್ಯಕ ಖರ್ಚು ಮಾಡಬಾಡ್ರಿ. ಪರಿಸಿಗಳನ್ನು ಬೆಳೆಸಿಕೊಂಡೇ ನಾವು ಶೆಡ್ ನಿರ್ಮಾಣ ಮಾಡಿಕೊಂಡದು. ಫಸ್ಟ್ ಗೆ ನಾವೇನಾದ್ರೂ ಮಾಡಬೇಕಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಆ ಸ್ಥಳೀಯವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬೆಳೆಸಿಕೊಂಡು ಮತ್ತೆ ಒಂದು 20-40 ಒಮ್ಮೆಲೆ ಆಕಳ ಎಮ್ಮೆಗಳನ್ನು ಕಟ್ಟಕ್ ಹೋಗ್ಬಾರ್ದು. ಫಸ್ಟ್ ಗೆ ಒಂದು 4-5 ಎಮ್ಮೆ ಒಂದು ಕಡಿಮೆ ಸಂಖ್ಯೆಯಿಂದನೇ ಪ್ರಾರಂಭ ಮಾಡಿಕೊಂತ ನಾವು ಅದರಲ್ಲಿ ಜ್ಞಾನ ಸಂಪಾದಿಸಬೇಕಾದ್ರೆ ಮಾಡಿಕೊಂತ ಮಾಡಿಕೊಂತ ಹೋದಂಗೆಲ್ಲ ಏನಾಗುತ್ತಂದ್ರೆ ಮುಂದೆ ನಮಗೆ ಅದರಲ್ಲಿ ಆಸಕ್ತಿನೂ ಬೆಳೀತದ, ಅಲ್ಲಿ ಗ್ರಿಪ್ ಸಿಗುತ್ತೆ ನಮ್ಗೆ, ಯಾವ ರೀತಿ ನಾವು ಆ ರೋಗಗಳನ್ನು ಕಂಟ್ರೋಲ್ ಮಾಡಬೇಕು ಅಂದ್ರೆ ಸಾಕಾಣಿಕೆ ಅನುಭವ ಸಿಗ್ತದೆ. ಅದೇ ಮೇನ್. ಮತ್ತೆ ಈ ಆಕಳ ಎಮ್ಮೆ ಖರೀದಿ ಮಾಡಿದ ಮೇಲೆ ಮೇವಿನ ಬೆಳೆಗಳ ಬಗ್ಗೆ ಕೂಡ ಆಲೋಚಿಸುದು ಒಳ್ಳೆಯದು. ಹೌದು, ಅವ್ರು ಏನ್ ಮಾಡ್ತಾರಂದ್ರೆ ಆಕಳ ಎಮ್ಮೆ ಖರೀದಿ ಮಾಡಿದ್ಮೇಲೆ ನಮ್ಮಲ್ಲಿ ಬರ್ತಾರೆ, ಸರ್ ಯಾವ ಮೇವಿನ ಬೆಳೆಗಳನ್ನು ತರಬೇಕು? ಇದು ದೊಡ್ಡ ತಪ್ಪಿದು. ನಾವು ಆಕಳ ಎಮ್ಮೆ ಖರೀದಿ ಮಾಡೋದಕ್ಕಿಂತ 3 ತಿಂಗಳ ಮುಂಚೆನೆ ಅವರು 6 ಆಕಳ ಸಾಕಿದ್ರೆ, 6 ಎಮ್ಮೆ ಸಾಕಿದ್ರೆ 1 ಎಕರೆ ಮೇವು ಬೆಳಕಬೇಕು, 25 ಕುರಿ ಅಥವಾ 25 ಆಡ ಸಾಕಿದ್ರೆ 1 ಎಕರೆ ಮೇವು ಬೆಳಕಬೇಕು. ಇದು ಹಲವಾರು ರೈತರಿಗೆ ಎಲ್ಲಿ ಹೋದಲ್ಲಿ ಹೇಳ್ತಿರ್ತೀನಿ. ಆದ್ರೂ ಕೂಡ ಅವ್ರೇನ್ ತಿಳ್ಕೊಂಡ್ಬಿಟ್ಟಿರ್ತಾರ, ಆಕಳ ಎಮ್ಮೆಗಳಿಗೆ ಎಲ್ಲೇ ಒಡ್ಡಿನ ಮೇಲೆ ಇದ್ದದ ಮೇವು ತಂದು ಹಾಕಿಬಿಟ್ರೆ ಆಯ್ತು, ಅದೇನ್ ತಿಂತಾನ ಅಂತೇಳಿ ಅದು ತಂದ ಮೇಲೆ ಗೊತ್ತಾಗುತ್ತೆ ಅವರಿಗೆ. ಅದು ಒಂದು ಬರೀ ನಾವು ಮೇವು ಹಾಕಿದ್ರೆ ನಾವು ಒಂದ್ ಸೈಡ್ ಲಿಂದ ಇನ್ನೊಂದ್ ಸೈಡ್ ಬರಟ್ಟಿಗೆ ಮೇವು ಕಲಸ್ ಮಾಡಿರ್ತದೆ. ಹೌದು, ಅಷ್ಟು ಮೇವು ತಿಂತಾವ ಅದು ಅಶವಲ್ಲ ಅಂತ ಒಳಗ್ ತಿಂದಂಗ ಅದಕ್ಕ. ಹಿಂಗಾಗಿ ನಾವೇನ್ ಮಾಡ್ಬೇಕಂದ್ರ ಅದು 3 ತಿಂಗಳ ಮುಂಚೆನೆ ಲೆಗ್ಯುಮಿನಸ್ ನಾನ್ ಲೆಗ್ಯುಮಿನಸ್ ಅಂದ್ರೆ ಪ್ರೋಟೀನ್ ಅಂಶ ಇರುವಂತಹ ಮೇವು ಮತ್ತೆ ಪ್ರೋಟೀನ್ ಅಂಶ ಇರಲಾರದಂತ ಮೇವು, ಈಗ COFS 31 ಅಂತ ಬರ್ತದ, ಸೂಪರ್ ನೇಪರ್ ಅಂತ ಬರುತ್ತಾ, ಕುದುರೆ ಮೆಂತೆ ಅಂತ ಬರುತ್ತಾ, ಆ ಮೇವನಗಳನ್ನು ಬೆಳ್ಕೊಂಡು ನಾವು ಅವನ್ನ ಎಮ್ಮೆ ಆಕಳಗಳಿಗೆ ಹಾಕಿದ್ರೆ ಒಳ್ಳೇದಾಗುತ್ತೆ. ಇನ್ನೊಂದು ಪಟ್ಟಿಲ್ರೆ ಕೆಲವೊಮ್ಮೆ ಏನಾಗ್ತದೆ, ತುಂಬಾ ದುಡ್ಡು ಇದೆ ಅಂತ ಹೇಳ್ಕೊಂಡು ಈ ಆಕಳ ಎಮ್ಮೆಗಳನ್ನ ಖರೀದಿ ಮಾಡೋದಕ್ಕಾಗಿ ಪಂಜಾಬ್, ಹರಿಯಾಣ ಮತ್ತೆ ರಾಜಸ್ಥಾನಕ್ಕೆ ಹೋಗಿ ಖರೀದಿ ಮಾಡ್ಕೊಂಡು ಬರ್ತಾರೆ. ಅದು ಕೂಡ ಒಂದು ರೀತಿಯಲ್ಲಿ ತಪ್ಪೇ, ಯಾಕಂದ್ರೆ ಆ ಭಾಗದ ತಂದ್ರೆ ಆ ಅಟ್ಮಾಸ್ಫಿಯರ್ ನಲ್ಲಿ ಆ ಒಂದು ವಾತಾವರಣದಲ್ಲೇ ಸಾಕಬೇಕು, ಅದೇ ಸ್ಟೈಲೇ ಬೇರೆ ಇರ್ತದೆ. ಹೌದು, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೈತರು ಎಮ್ಮೆ ತರಬೇಕಂಬ ತಕ್ಷಣನೇ ಪಂಜಾಬ್ಗೆ ಹೋಗಿ ಪುನರಾಯ ಎಮ್ಮೆ ತರಕ್ ಹೋಗ್ತಾರೆ. ಹೌದು, ಆಮೇಲೆ HF ಜರ್ಸಿ ತರಬೇಕಂತಂದ್ರೆಗಿನ ಮತ್ತೆ ಸಾಂಗೋಲಕ್ ಹೋಗೋದು, ಅವೆಲ್ಲ ಮಹಾರಾಷ್ಟ್ರ ದೂರ ದೂರ ಪ್ರದೇಶ, ಅಲ್ಲಿ ಹೋಗಿ ತರಕಂತ ಹೋಗ್ತಾರೆ. ನಾನು ಹೇಳೋದೇನಂತಂದ್ರೆ ಅಲ್ಲಿಂದ ನೀವು ತರದ್ರೆ 3 ದಿನ ಪಂಜಾಬ್ಲಿಂದ ಇಲ್ಲಿ ಬರಬೇಕಂದ್ರೆ 4-5 ದಿನ ಬೇಕಾಗುತ್ತೆ. ಅದು ಎಮ್ಮೆದು ಸ್ಥಿತಿ ಏನಾಗುತ್ತೆ ಅಲ್ಲಿಂದ ಇಲ್ಲಿ ಬರೋದ್ರೆ, ಒಂದ್ರೆ ಕಾಲ್ ಹಿಡ್ಕೊಂಡ್ಬಿಟ್ಟಿರ್ತದ, ಎಮ್ಮೆ ಅಲ್ಲೇ ಇದು ಬಿಟ್ಟಿರ್ತದ, ಕರ ಹಾಕಿರ್ತದ, ಕೆಲವೊಂದ್ ಟೈಮ್ ಸರಿಯಾಗಿ ನಿರ್ವಹಣೆ ಮಾಡಿಕೊಂಡ್ರೆ ಎಮ್ಮೆ ಕರನ ಸತ್ತು ಹೋಗಿರ್ತದ, ಇಂಥವನ್ನ ನಾವು ನೋಡಿದೀವಿ ನಾವು. ಅಂದ್ರೆ ಅಂತದೇ ಗುಣಮಟ್ಟದ ನಮ್ಮ ಊರಿನಲ್ಲಿ ಸಿಗ್ತದೆ. ಹೌದು, ನಾವೇನ್ ಮಾಡ್ಬೇಕಂತಂದ್ರೆ ಅಂತ ಗುಣಮಟ್ಟದನ್ನೇ ಸಿಗ್ತದ, ನಾವು ಫಸ್ಟ್ ಗೆ ನಾವು ಇಲ್ಲಿ ನೋಡ್ಬೇಕಾಗತ್ತೆ, ನಾವು ಸಂತೆಗಳು ನೋಡಬೇಕಾಗತ್ತ, ಇಲ್ಲೊಬ್ರು ಇನ್ನೊಬ್ರು ರೈತರಲ್ಲಿ ಓಡಾಡಬೇಕಾಗತ್ತ, ಓಡಾಡಿ ನಾವು ನೋಡಿ ತಂದು ಸಾಕಾದ್ರು ಬಹಳ ಉತ್ತಮ. ಅಂದ್ರೆ ನಾವು ಸ್ಥಳೀಯವಾಗಿ ಇರುವಂತದ್ದು ದೇಶೀಯ ತಳಿಗಳನ್ನೇ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಸಾಕಾಣಿಕೆ. ಮತ್ತೆ ಕೆಲವೊಮ್ಮೆ ಏನಾಗ್ತದೆ, ಕೆಲವರಿಗೆ ಒಂದು ಫ್ಯಾಷನ್ ಕೂಡ ಇರ್ತದೆ, ತಾವು ಪಟ್ಟಣದಲ್ಲಿ ಇರ್ತಾರೆ, ದೂರದ ಹಳ್ಳಿಗಾಡಿನಲ್ಲಿ ಪಶುಪಾಲನೆಗಾಗಿ ಈ ಕೊಟ್ಟಿಗೆಗಳನ್ನು ಕಟ್ಟಿ ದನ ಕರುಗಳನ್ನ ಆಕಳುಗಳನ್ನ ಸಾಕ್ತಾರೆ, ಇದು ಕೂಡ ಕೆಲವೊಮ್ಮೆ ಕಾಳಜಿ ವಹಿಸಲಿಕ್ಕೆ ಕಷ್ಟ ಆಗುವುದಿಲ್ವಾ? ಹೌದು, ಇಲ್ಲಿ ಗುಲ್ಬರ್ಗಾದಲ್ಲಿ ನಾವು ನೋಡ್ತಾ ಇರ್ತೀವಿ ಬಹಳ ಕಡೆ ಸಿಸಿ ಕ್ಯಾಮರಾನ ಅಳವಡಿಸಿಬಿಟ್ಟಿರ್ತಾರೆ, ಎಲ್ಲಿ ಆಕಳ ಕೊಟ್ಟಿಗೆಗೆ ಆಯ್ತು, ದನದ ಕೊಟ್ಟಿಗೆಗೆ, ಕುರಿ ಕ್ಯಾಮ್, ಅದನ್ನ ಈ ಸಿಸಿ ಕ್ಯಾಮರಾ ಅಳವಡಿಸೋದ್ರಿಂದ ಏನೋ ಸಮಸ್ಯೆ ಬಗ್ಗೆ ಇರಂಗಿಲ್ಲ. ಅದಕ್ಕೆ ಆ ಸಮಸ್ಯೆ ನಾವು ಆಕಳ ಎಮ್ಮೆ ನಿರ್ವಹಣೆ ಹಂಗದ ಏನಪ್ಪ ಅಂದ್ರೆ 24/7 ಇದ್ದಂಗ, 24 ಗಂಟೆ ಆಗಿರ್ಬೇಕಾಗತ್ತ, ಅದ್ರ ಜೊತೆಗೆ ಹೆಣ್ಮಕ್ಳು ಇರ್ಬೇಕಾಗತ್ತ. ಅದಕ್ಕೆ ನಮ್ಮ ಮನೆಯನ್ನೇ ಅಲ್ಲೇ ಇದ್ರಗನ ಆ ಸಮಸ್ಯೆಗಳು ಒಂದಕ್ಕೊಂದು ಪರಿಹಾರ ಆಗಿಬಿಡ್ತಾವ. ಆ ಲೇಬರ್ ಕೃಷಿ ಕಾರ್ಮಿಕರು ನಮ್ಮ ಮಾತನ್ನು ಕೇಳ್ತಾ ಇರ್ತಾರೆ. ಹೌದು, ನಿಜ. ಮತ್ತೆ ನಾವಿರಲದ್ರನ್ನ ಅಲ್ಲಿ ನಮ್ಮ ಹೆಣ್ಮಕ್ಳು ಅಲ್ಲಿ ಮನೆಯಲ್ಲಿ ನೋಡ್ತಾ ಇರ್ತಾರ, ಅದರಲ್ಲಿಂದ ಕೂಡ ಹಲವಾರು ಸಮಸ್ಯೆಗಳನ್ನು ಬಗ್ಗೆ ಇರ್ತಿರ್ತಾವ. ಈ ರೀತಿಯಾಗಿ ದೂರದ ನಾವು 60 ಕಿಲೋಮೀಟರ್ ದೂರ ಇತ್ತಪ್ಪ ಅಂತಂದ್ರೆಗಿನ ಆ ಒಂದು ದಿನ ಎಮ್ಮೆಗೆ ಯಾವ್ದನೊಂದು ಮೈ ಹೊರಗೆ ಬಂದಿತ್ತು, ಇಲ್ಲಪ್ಪ ಅಂದ್ರೆ ಕೆಚ್ಚಲು ಬಾ ಬಂದಿತ್ತು, ಇಲ್ಲಪ್ಪ ಅಂದ್ರೆ ಎಮ್ಮೆ ಕರಕ ನಡಗಕ್ ಶುರು ಆಯ್ತು ಅಂತ ಸಮಸ್ಯೆ, ಒಂದಾಗೊಂದು ಸಮಸ್ಯೆ ಶುರು ಆಗ ತಕ್ಷಣ ಇವ್ರು ಏನ್ ಮಾಡಿಬಿಡ್ತಾನ, ಆ ಫಸ್ಟ್ ಗೆ ಎಮ್ಮೆ ಹಾಲು ಕೊಡ್ತಿರ್ತದ ಅವಾಗಷ್ಟು ಖುಷಿ ಸಂತೋಷ ಇರ್ತದ. ಹಲವಾರು ಡೈರಿ ಫಾರ್ಮ್ಗಳು ನೋಡಿದೀನಿ ಗುಲ್ಬರ್ಗದಲ್ಲಿ, ಪ್ರತಿ ವರ್ಷ ಒಂದು 8-10 ಡೈರಿ ಫಾರ್ಮ್ ಸ್ಟಾರ್ಟ್ ಆಗ್ತಾವ, 5-6 ಡೈರಿ ಫಾರ್ಮ್ ಮುಚ್ಚಾವ ಪ್ರತಿ ವರ್ಷ. ಮುಚ್ಚಕ್ ಕಾರಣ ಏನಪ್ಪ ಅಂದ್ರೆ ಇದೇ ಸಮಸ್ಯೆ. ಇದು ಗುಲ್ಬರ್ಗದಲ್ಲಿ ಇರ್ತಾನ, ಅವ್ರು ಮುಂಜಾನೆ 10 ಗಂಟೆಗೆ ಹಿಂಗೆ ನಮ್ ಬ್ಯಾಂಕ್ ಮ್ಯಾನೇಜರ್ಗಳು, ನಾವು ಗೌರ್ಮೆಂಟ್ ಎಂಪ್ಲಾಯಿ ಹೋದಂಗ ಅವರು ಆರಾಮ ಮುಂಜಾನೆ ಹೋಗ್ತಾ ಇರ್ತಾನ. ಆಕ್ಚುಲಿ ಟೈಮಿಂಗ್ ಯಾವ್ದಪ್ಪ ಅಂದ್ರೆ ಡೈರಿ ನಾವು ರೈತರಿಗೆ ಅಂತ ಅಂದ್ರೆ ಮುಂಜಾನೆ 5 ಗಂಟೆಯಿಂದ 8 ವರೆ ತನ, ಆ ಸಮಯದಲ್ಲಿ ಆ ಡೈರಿ ಫಾರ್ಮ್ ಇದ್ನ ಅಂತಂದ್ರೆ ಡೈರಿ ಫಾರ್ಮ್ ಎಂದೂ ಮುಚ್ಚಂಗಿಲ್ಲ. ಆಮೇಲೆ ಈ ಕೃಷಿ ಕಾರ್ಮಿಕರಾಯ್ತು ಅವ್ರನ್ನು ಕೂಡ ಆಕ್ಟಿವ್ ಆಗಿ ಅವಲೋಕನದಿಂದ ಕೆಲಸ ಮಾಡ್ತಿರ್ತಾರೆ. ಹೌದು ಹೌದು ಹೌದು. ಅಂದ್ರೆ ಆಕಳುಗಳಲ್ಲೇ ದನಕರುಗಳಲ್ಲಿ ಒಂದು ಆರೈಕೆಯನ್ನು ಮಾಡ್ಲಿಕ್ಕೆ ಇದು ಸೂಕ್ತ ಸಮಯ, ದೂರದಲ್ಲಿದ್ರೆ ಕಾಳಜಿ ವಹಿಸಲಿಕ್ಕೆ ಆಗುವುದಿಲ್ಲ ಅಂತ.

ಚಿಂತೆಣ್ಣ ನೂರಾರು ದಿವಸದ ಸಂತೆಣ್ಣ ಸಂತಿರುವ ತನಕ ಬಲು ಚಿಂತೆಣ್ಣ ನೂರಾರು ದಿವಸದ ಸಂತೆಣ್ಣ ಸಂತಿರುವ ತನಕ ಬಲು ಚಿಂತೆಣ್ಣ ನೂರಾರು ದಿವಸದ ಸಂತೆಣ್ಣ ಸಂತಿರುವ ತನಕ ಬಲು ಚಿಂತೆಣ್ಣ ನೂರಾರು ದಿವಸದ ಸಂತೆಣ್ಣ ಸಂತಿಯು ಮುಗಾದಿತು ಚಿಂತಿ ಕಡಿದಾಯಿತು ಸಂತಿಯು ಮುಗಾದಿತು ಚಿಂತಿ ಕಡೆಯಾಯಿತು ಮಾಂತ ಮಡಿವಾಳನ ಕೂಡಣ್ಣ ಊರಿಗೆ ಹೋಗಲು ಬಾರಣ್ಣ ಮತ್ಯಾರ ಗೊಡವಿ ನಮಗೇನಣ್ಣ ಊರಿಗೆ ಹೋಗಲು ಬಾರಣ್ಣ ಊರಿಗೆ ಹೋಗಲು ಊರಿಗೆ ಹೋಗಲು ಊರಿಗೆ ಹೋಗಲು ಬಾರಣ್ಣ ಜಗದೇವಪ್ಪ ಗಡೇದ್ ಮತ್ತು ಸಂಗಡಿಗರಿಂದ ಕೇಳಿ ಇನ್ನೊಂದು ಭಜನೆ ಪದ ಸತ್ಯ ಶರಣರ ನೆಲೆಯೋ ಮುಕ್ತಿಗೆ ಮುಂದಾದದು ಬೆಲೆಯೋ ನೆಲೆಗಾಣದು ನಾಳಿಂದೆಲ್ಲ ಸುಳ್ಳೇ ಸುಳ್ಳೇ ಇದು ಆದಿಯಿಂದ ತಿರುಗುತ್ತ ಬಂದದ ಯಾದಿ ಬೆಳ್ಳಿ ಕಡಿ ಜನ್ಮಕ್ಕ ಬಾರದ ಮನುಷ್ಯ ಕಂಡಿಡಿ ಶಿವ ಶರಣರ ಪೂಜ ಭಕ್ತಿ ಪುಷ್ಪ ಎದಿರಾಣದು ನಾಳಿಂದೆಲ್ಲ ಸುಳ್ಳೇ ಸುಳ್ಳೇ ಇದು ಆದಿಯಂದ ತಿರುಗುತ್ತ ಬಂದದ ಯಾದಿ ಕೇಳಿ ಕಡಿ ಜನ್ಮಕ ಬಾರದ ಮನುಜ ಕಂಡಿಡಿಸುವ ಶರಣರ ಪೂಜ ಭಕ್ತಿ ಪುಷ್ಪ ಸುಗಂಧರೆ ಕೊನದಾಗಿ ಹೋಗಿ ಶರಣರ ಪೂಜ ಭಕ್ತಿ ಪುಷ್ಪ ಸುಗಂಧರೆ ಬನವಾಗಿ ಹೋಗಿ ಯೋಗಿಯಾಗಿ ದೇಶ ಭಾರತ ಮನುಜ ಕಂಡಿಡಿ ಶಿವಚರಣರ ಪೂಜ ಪತ್ತು ಪೋಸ್ತ ತೂಗಂಗಲೇ ಪನ ಸ್ವಾಗಿ ವಾಗಿ